ಇದುವರೆಗೆ ಅನೇಕ ಸಾಧನೆಗಳನ್ನು ಮಾಡಿದ್ದೆ. ನಮ್ಮ ಬೆಳೆಗಾರರಿಗೆ ಅನೇಕ ಕೊಡುಗೆಗಳನ್ನು ನೀಡುವ ಮೂಲಕ ಇಡೀ ದೇಶದಲ್ಲಿಯೇ ಮಹತ್ವವನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ಶತಮಾನೋತ್ಸವದ ಆಚರಣೆಯನ್ನು ಇದೇ ತಿಂಗಳ 20ನೇ ತಾರೀಕಿನಿಂದ 3 ದಿವಸಗಳ ಕಾಲ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ, ಇನ್ನು ಮುಂದಿನ 100 ವರ್ಷಗಳಲ್ಲಿ ಏನೆಲ್ಲ ಕನಸನ್ನು ಈ ಒಂದು ಸಂಸ್ಥೆ ಇಟ್ಟುಕೊಂಡಿದೆ ಅನ್ನುವಂಥ ವಿಶೇಷತೆಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ MJ ದಿನೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ರವರೇ. ತಮಗೆಲ್ಲರಿಗೂ ಗೊತ್ತಿದೆ, ಡಿಸೆಂಬರ್ 20, 21, 22 ಕೇಂದ್ರೀಯ ಸಂಶೋಧನಾ ಕೇಂದ್ರದಲ್ಲಿ 100 ವಸಂತಗಳ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ದಿಕ್ಕಿನಲ್ಲಿ ಇದೊಂದು ಕಾಫಿ ಹಬ್ಬ ಆಗಬೇಕು ಮತ್ತು ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು, ವಿಶೇಷವಾಗಿ ಮುಂದಿನ ಜನಾಂಗ ಕಾಫಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವ ಹಂಬಲ ಇರುವ ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಳ್ಬೇಕು. ಪಾಲ್ಗೊಂಡಾಗ ಮುಂದಿನ 100 ವರ್ಷಕ್ಕೆ ಕಾಫಿಯ ಭವಿಷ್ಯವನ್ನು ಯಾವ ದಿಕ್ಕಿನಲ್ಲಿ ಹೋದರೆ 100 ವರ್ಷದಲ್ಲಿ ಈ ಕಾಫಿಯನ್ನು ಇನ್ನೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಜೋಡಿಸಿದ್ದೀವಿ. ಕಾರ್ಯಕ್ರಮದಲ್ಲಿ ಸಂವಾದಗಳಿರ್ಬೋದು ಅಥವಾ ಸೆಷನ್ಗಳಿರ್ಬೋದು ಎಲ್ಲವೂ ಸುಮಾರು 700,000 ಟನ್ ಗುರಿಯನ್ನು ಇಟ್ಕೊಂಡಿರೋ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರುತ್ತೆ. ಅಂದರೆ ಸುಮಾರು 2047ಕ್ಕೆ ಚಿಕ್ಕಮಗಳೂರಿನಿಂದ 7 ಕಾಫಿ ಬೀಜಗಳಿಂದ ಪ್ರಾರಂಭವಾದ ಹಿಸ್ಟ್ರಿ ಇದೆ. 700,000 ಟನ್ ಕಾಫಿಯನ್ನು ಬೆಳೆದ್ರೆ ನಮ್ಮ ಎಲ್ಲ ರೈತರು ಆರ್ಥಿಕವಾಗಿ ಸುಭದ್ರರಾಗ್ತಾರೆ. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಬೇಕಾದ ಅವರಿಗೆ ಅನುಗುಣವಾದ ಕಾರ್ಯಕ್ರಮಗಳು ಈ ಪ್ರೋಗ್ರಾಮಲ್ಲಿ ಜೋಡಿಸಿದ್ದೀವಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೇಗೆ ಬರ್ತೀರಿ ಅಂದರೆ, ಬಾಳೆಹೊನ್ನೂರಿಗೆ ಬರುವಾಗ ಒಂದು ಸೀಗೋಡ್ ಅಂತ ಒಂದು ಪ್ರದೇಶ ಸಿಗುತ್ತೆ. CCRIನಿಂದ ಸುಮಾರು 1.5-2 ಕಿಲೋಮೀಟರ್ ದೂರ ಅಲ್ಲಿ ನವೋದಯ ಶಾಲೆ ಇದೆ. ಆ ಶಾಲೆಯ ಆವರಣದಲ್ಲಿ ಪ್ರತಿಯೊಬ್ಬರು ತಮ್ಮ ವಾಹನವನ್ನು ನಿಲುಗಡೆ ಮಾಡಿ ಅಲ್ಲಿಂದ ಕಾಫಿ ಮಂಡಳಿಯ ವಾಹನಗಳು ತಮ್ಮನ್ನು CCRIಗೆ ತೆಗೆದುಕೊಂಡು ಬರ್ತಾರೆ. ಯಾಕೆ ಅಂದರೆ ಇವತ್ತು ವಾಹನವನ್ನು ಪಾರ್ಕಿಂಗ್ ಮಾಡೋದೇ ಒಂದು ದೊಡ್ಡ ಸಾಹಸ ಮತ್ತು ಅದೊಂದು ಚಾಲೆಂಜಿಂಗ್ ಇದೆ. ಸೊ ಅಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ವೆಹಿಕಲ್ಲು ಜಾಮ್ ಆದರೆ ಮತ್ತು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅದಕ್ಕೆ ಪೂರಕವಾದ ಸಿದ್ಧತೆಗಳನ್ನು ಮಾಡಿದಿರಿ. ಇದಕ್ಕೆ ತಾವೆಲ್ಲರೂ ಕೋಆಪರೇಷನ್ ಮಾಡಬೇಕು. ಯಾಕೆಂದರೆ ಒಂದು ಸತಿ ಕಾರ್ಯಕ್ರಮದಲ್ಲಿ ವೆಹಿಕಲ್ಲಿಂದು ಪ್ರಾಬ್ಲಮ್ ಆದರೆ ಕಾರ್ಯಕ್ರಮಕ್ಕೆ ಬೇರೆಯವ್ರಿಗೆ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ವೆಹಿಕಲ್ ಪಾರ್ಕಿಂಗ್ಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ ಸೀಗೋಡಿನ ನವೋದಯ ಶಾಲೆ ಆವರಣದಲ್ಲಿ ತಾವೆಲ್ಲರೂ ನಿಲ್ಲಿಸಿ ಮತ್ತು ನಮ್ಮ ವಾಹನದಲ್ಲಿ ಬರಬೇಕು ಅಂತ ಈ ಮೂಲಕ ಬಂದರೆ ನಮಗೇನು ಸಿಕ್ಕುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ನಾರ್ಮಲಿ ಕಾಫಿ ಬೆಳೆಗಾರರಿಗೆ ಇಲ್ಲಿಗೆ ಬರೋದೊಂದು, ಬಂದಮೇಲೆ ಏನು ಸಿಕ್ಕುತ್ತೆ ಅನ್ನೋದು. ಬಂದ ಮೇಲೆ ನೀವು ಮೊದಲಿಗೆ ಬಂದ ತಕ್ಷಣ ಮೆಕನೈಸೇಷನ್ ಏನಿದೆ, ದೊಡ್ಡ ದೊಡ್ಡ ಯಂತ್ರಗಳು ಹೇಗೆ ಕಾಫಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ, ಟೆಕ್ನಾಲಜಿಲಿ ಏನೇನು ವಿಶೇಷತೆಗಳು ಆವಿಷ್ಕಾರಗಳಾಗಿದೆ ಅವೆಲ್ಲವನ್ನು ಒಂದು ವೇದಿಕೆಯಲ್ಲಿ ನಾವು ಅದನ್ನು ಅರೇಂಜ್ ಮಾಡಿದ್ದೀವಿ ಮೆಕನೈಸೇಷನ್. ಅದೇ ರೀತಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕಾಫಿಯ ವಿಶೇಷವಾಗಿ ಕೆಲಸ ಮಾಡುವ ಸಂಸ್ಥೆಗಳ 100+ ಸ್ಟಾಲ್ಗಳು ಅಲ್ಲಿ ಇದೆ. ಬಂದ ತಕ್ಷಣ ನೀವು ಆ ಸ್ಟಾಲ್ಗಳಲ್ಲಿ ನಿಮಗೆ ಅನೇಕ ಮಾಹಿತಿಗಳು ಸಿಕ್ಕುತ್ತೆ, ಅನೇಕ ಹೊಸ ವಿಚಾರಗಳು ಸಿಕ್ಕುತ್ತೆ, ಅನೇಕ ಹೊಸ ಇನ್ನೋವೇಷನ್ಸು ಇವೆಲ್ಲ ಅನ್ವೇಷಣೆಗಳು ಸಿಕ್ಕುತ್ತೆ. ಅದನ್ನೆಲ್ಲ ನೀವು ನೋಡಿಬಿಟ್ಟು ಮುಂದೆ ಬಂದರೆ ಒಂದು ಬಯೋಚಾರ್ ವಿತ್ ಟ್ರೈಕೋಡರ್ಮಾ ಅಂತ ಒಂದು ಸಣ್ಣ ಒಂದು ಯೂನಿಟ್ ಇದೆ, ಮತ್ತು ನಮ್ಮ ಪಲ್ಪಿಂಗ್ ಯೂನಿಟ್ ಇದೆ. ಅದರಲ್ಲಿ ಬಯೋಚಾರು ಭವಿಷ್ಯದಲ್ಲಿ ಕಾರ್ಬನ್ ಏನು ನಮ್ಮ ಭೂಮಿಗೆ ಏನು ಬೇಕಾಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಇದನ್ನು ನಾವು ಹೊಸ ಪ್ರಾಡಕ್ಟಾಗಿ ರಿಲೀಸ್ ಮಾಡ್ತಿದ್ದೀವಿ. ಹಾಗೆ ನೋಡ್ತಾ ಬಂದರೆ ಕ್ಯೂ ಪ್ರೊಸೆಸಿಂಗ್ ಸೆಂಟರ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ಯೂ ಪ್ರೊಸೆಸಿಂಗ್ ಸೆಂಟ್ರನ್ನು ಮಾಡಿದ್ದೀವಿ. ಯಾಕಾಗಿ ಕ್ಯೂ ಪ್ರೊಸೆಸಿಂಗ್ ಸೆಂಟ್ರ್ ಬೇಕು ಅಂದರೆ, ಭಾರತದ ಕಾಫಿಯನ್ನು 700,000 ಟನ್ನಲ್ಲಿ ನಾವು 15% ಸ್ಪೆಷಾಲಿಟಿ ಕಾಫಿ ಮಾಡಬೇಕು ಮತ್ತು ಅದನ್ನು ಮಾರುಕಟ್ಟೆ ಮಾಡಿದಾಗ ನಮಗೆ ಉತ್ತಮ ಬೆಲೆ ಸದೃಢವಾಗಿ ನಿರಂತರವಾಗಿ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಕ್ಯೂ ಪ್ರೊಸೆಸ್ಸಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡಬೇಕು. ಹಾಗೆ ಯಾರು ಎಕ್ಸ್ಪೋರ್ಟರ್ಸ್ ಇರ್ತಾರೆ ಅವರಿಗೆಲ್ಲ ಒಂದು ಟ್ರೈನಿಂಗ್ ಸೆಂಟರ್ ಆಗುತ್ತೆ. ಆ ಟ್ರೈನಿಂಗಲ್ಲಿ ಮಾಡಿದವರಿಗೆ ಹೆಚ್ಚು ಸ್ಪೆಷಾಲಿಟಿ ಕಾಫಿಯನ್ನು ಮಾಡ್ಬೋದು. ಆ ದಿಕ್ಕಿನಲ್ಲಿ ಆ ಯೂನಿಟನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆ ಬಂದರೆ ಒಂದು ಸರ್ಕಲ್ ಸಿಗುತ್ತೆ, ಸರ್ಕಲ್ನಲ್ಲಿ ನಮ್ಮ ಒಂದು ಆಡಿಟೋರಿಯಮ್ಮು ಅದನ್ನು ರಿನೊವೇಷನ್ ಮಾಡಿದ್ದೀವಿ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆಡಿಟೋರಿಯಮ್ಗೆ ಪರಿವರ್ತನೆ ಮಾಡಿದ್ದೀವಿ. ಆ ಆಡಿಟೋರಿಯಮಲ್ಲಿ ಅನೇಕ ಕಾರ್ಯಕ್ರಮಗಳು ನಿಮಗೆ ಸೆಮಿನಾರ್ಗಳು ನಡೀತಾ ಇರುತ್ತೆ. ಅದಕ್ಕೆ ಸುಮಾರು 100 ರೂಪಾಯಿ ಎಂಟ್ರಿ ಇರುತ್ತೆ. ಯಾರಾದರೂ ಆಸಕ್ತಿಗಳಿದ್ದರೆ ನಾವು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ, ಅದರೊಳಗಡೆ ರಿಜಿಸ್ಟರ್ ಮಾಡಿ ಹೋದರೆ ಅವರಿಗೆ ಅವಕಾಶ ಇರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಮುಖ್ಯ ವೇದಿಕೆ ಇರುತ್ತೆ, ಅದು ನಮ್ಮ ಪ್ರಧಾನ ಕಚೇರಿಯ ಪಕ್ಕದಲ್ಲಿರುತ್ತೆ. ಮುಖ್ಯ ವೇದಿಕೆ ಸುಮಾರು 2,000 ಜನ ಕೂರುವ ವ್ಯವಸ್ಥೆಗಳನ್ನು ಇಟ್ಕೊಂಡು, ನಮ್ಮ ಕೇಂದ್ರ ವಾಣಿಜ್ಯ ಮಂತ್ರಿಗಳಾದ ಶ್ರೀ ಪಿಯೂಷ್ ಗೋಯಲ್ ಅವರು ಬರ್ತಾರೆ, ಹಾಗೆ ಕೇಂದ್ರ ಕೈಗಾರಿಕಾ ಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಬರ್ತಾರೆ, ಹಾಗೆ ಕೇಂದ್ರ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಸೊ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ಇರ್ತಾರೆ, ಸ್ಥಳೀಯ ಶಾಸಕರಾದ TD ರಾಜೇಗೌಡರು, ಮತ್ತು ಭಾರತದ ಕಾಫಿ ಬೆಳೆಯುವ ಎಲ್ಲ ಪ್ರದೇಶದ ನಮ್ಮ ಸಂಸದರು ಇರ್ಬೋದು ಮತ್ತು ಶಾಸಕರು ಇರ್ಬೋದು, ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಮುಖ್ಯ ವೇದಿಕೆಯಲ್ಲಿ ನಾವು ಮಾಡ್ತೀವಿ. ಹಾಗಾಗಿ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಯೋಚನೆ ಮಾಡಿದ್ದೀವಿ ಅಂದರೆ, ನಿರಂತರವಾಗಿ ತಮಗೆ ಅಧ್ಯಯನಪೂರ್ವಕವಾಗಿ ಇರಲಿ ಅನ್ನೋದು ಒಂದು, ಅದ್ರ ಜೊತೆಗೆ ಬಹಳ ಆಸಕ್ತಿ ಮತ್ತು ಎಲ್ಲ ಬೆಳೆಗಾರರು ನೋಡಲೇಬೇಕು ಅನ್ನೋದು ಅಂದರೆ ನಮ್ಮ ಮಾದರಿ ಬ್ಲಾಕ್ಗಳು. ಸಾಮಾನ್ಯವಾಗಿ ಕಾಫಿ ಬೆಳೆಗಾರ ಬಂದಾಗ ಇಲ್ಲಿ ಏನು ತೋಟ ಮಾಡಿದರೆ ಅದರಿಂದ ನಮಗೇನು ಪ್ರಯೋಜನ, ಮಾದರಿ ಬ್ಲಾಕಲ್ಲಿ ರೈತರ ಹೆಸರಿನಲ್ಲೇ ಮಾದರಿ ಬ್ಲಾಕ್ಗಳನ್ನು 5 ರೈತರ ಹೆಸರಿನಲ್ಲಿ ನಾವು ಮಾಡಿದ್ದೀವಿ. ಅದು ಪ್ರಾರಂಭಿಕ ಹೆಜ್ಜೆ, ಇನ್ನು ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಮಾದರಿ ತೋಟಗಳನ್ನು ಮಾಡಬೇಕು, ಮಾಡೆಲ್ ಬ್ಲಾಕು. ಉದಾಹರಣೆಗೆ ಧರ್ಮರಾಜ್ ಅವರು ಹೈ ಡೆನ್ಸಿಟಿ ಕಾಫಿಯನ್ನು ಹೇಗೆ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಮಾಡೆಲ್ ಬ್ಲಾಕು. ಹಾಗೆ ಕುರುವಿಲ್ಲಾ ಜೋಸೆಫ್ ಅವರು ಮ್ಯಾಂಗೋಸ್ಟಿನ್ ವಿತ್ ಕಾಫಿಯನ್ನು ಹೇಗೆ ಬೆಳೆದಿದ್ದಾರೆ, ಹೇಗೆ ಯಶಸ್ವಿಯಾಗಿದ್ದಾರೆ ಅಂತ. ಹಾಗೆ ಅಶೋಕ್ ಕುಮಾರ್ ಅವರು ಕಂಬಚಿಗರಿನಲ್ಲಿ ಹೇಗೆ ಕಾಫಿಯನ್ನು ಬೆಳೀತಾ ಇದ್ದಾರೆ ಅಂತ. ಹೀಗೆ ಅನೇಕ ಜನರು ಈ ಕಾಫಿಯಲ್ಲಿ ವಿನೂತನ ಪ್ರಯತ್ನಗಳನ್ನು ಮಾಡಿ ಯಶಸ್ಸಾಗಿರೋದು, ಮತ್ತು ಮೆಕನೈಸೇಷನ್ನು ರೇಗಿಸ್ ಗುಸ್ತಾವ್ ಅವರು ಹೇಗೆ ಮೆಕನೈಸೇಷನ್ ಮಾಡಿದ್ದಾರೆ ಅವ್ರ ತೋಟದಲ್ಲಿ, ಅದರ ಮಾಡೆಲ್ ಬ್ಲಾಕ್ ಇಲ್ಲಿರುತ್ತೆ. ಸೊ ಜೊತೆಗೆ ಸುಮಾರು 20-25 ಕಂಪನಿಗಳು ತಮ್ಮ ಉತ್ಪನ್ನವನ್ನು ಬಳಕೆ ಮಾಡಿ ಅಲ್ಲಿ ಅದರ ಪ್ರಯೋಜನಗಳನ್ನು ಏನಾಗುತ್ತೆ ರೈತರಿಗೆ ಅಂತ ಅವರೇ ಕಂಪನಿಯವರೇ ಅಲ್ಲಿದ್ದು ಅವರ ಪ್ರಾಡಕ್ಟನ್ನು ಹೇಗೆ ಉಪಯೋಗಿಸಿ ಏನು ಲಾಭ ಆಗಿದೆ, ಮತ್ತು ಆ ಬೆಳೆಯನ್ನು ನಾವು ಮತ್ತು ಆ ಗಿಡಗಳನ್ನು ನಾವು ನೋಡುವ ಒಂದು ಅವಕಾಶಗಳು ಸಿಗುತ್ತೆ. ಈ ದಿಕ್ಕಿನಲ್ಲೂ ತಾವೆಲ್ಲರೂ ಬಹುಶಃ ಕಾಫಿ ಬೆಳೆಗಾರರಾಗಿ ಇದು ಹೆಚ್ಚು ಆಸಕ್ತಿದಾಯಕ ಇರುತ್ತೆ. ನೀವು ನೋಡಲೇಬೇಕಾಗದೆ ಈ ಡೆಮೋ ಬ್ಲಾಕ್ಗಳ ಒಳಗಡೆ ಅನೇಕ ಚಿತ್ರಕಲಾವಿದರ ಚಿತ್ರಗಳಿದೆ, ಅಲ್ಲಿ ನಿಮಗೆ ಸೆಲ್ಫಿ ತೆಗೆಯುವ ಅವಕಾಶಗಳಿದೆ. ಯಾಕೆಂದರೆ 100 ವರ್ಷ ಒಂದು ನೆನಪಿನಲ್ಲಿಡುವ ಕಾರ್ಯಕ್ರಮ, ಇದನ್ನು ನೀವೆಲ್ಲರೂ ಬಂದಾಗ ಒಂದು ನೆನಪಿನಲ್ಲಿಡುವ ಫೋಟೋವು ಮುಖ್ಯ ಆಗುತ್ತೆ. ಅದೇ ರೀತಿ ಒಂದು ಫ್ಲೆಕ್ಸ್ ಟವರ್ಸ್ ಮಾಡಿದ್ದೀವಿ ಇಸ್ರೋ ಜೊತೆ ಮಾಡಿ. ಇವತ್ತು ಕಾರ್ಬನ್ ಟ್ರೇಡಿಂಗ್ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ, ಆದರೆ ಕಾರ್ಬನ್ ಟ್ರೇಡಿಂಗನ್ನು ಹೇಗೆ ಬಿಸ್ನೆಸ್ಸಾಗಿ ಪರಿವರ್ತನೆ ಮಾಡಬೇಕು ಅನ್ನೋದಕ್ಕಾಗಿ ಅದು ಒಂದು ಇಸ್ರೋ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಅದರಲ್ಲಿ ಕಾಫಿ ತೋಟಗಳಲ್ಲಿ ಹೇಗೆ ಕಾರ್ಬನ್ ಸಿಕ್ವೇಷನ್ ಆಗುತ್ತೆ ಅನ್ನೋದನ್ನು ನಾವು ತೋರಿಸುವ ಎಲ್ಲ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಯುವ ಕಾಫಿ ಬೆಳೆಗಾರರು ತೋಟಗಳಿಗೆ ಬರುವಾಗ ಏನೆಲ್ಲ ಸಿದ್ಧತೆಗಳು ಬೇಕು, ಹಾಗೆ ಅದರಿಂದ ಉಪಯೋಗಿಸ್ಕೊಂಡು ಬಂದರೆ ಅವ್ರು ಹೇಗೆ ಯಶಸ್ವಿಯನ್ನು ಆಗ್ಬೋದು ಅಂತ. ಹಾಗೆ ಮಧ್ಯದಲ್ಲಿ ಏನಿರುತ್ತೆ ಅಂದರೆ ಬ್ರೂ ಬಾರ್ ಇರುತ್ತೆ, ಕಾಫಿ ವರ್ಕ್ಶಾಪ್ ಇರುತ್ತೆ, ನಿಮ್ಮ ಕಾಫಿಯನ್ನು ತೆಗೆದುಕೊಂಡು ನೀವೇ ಮಾಡುವ ಅವಕಾಶಗಳಿರುತ್ತೆ, ಮತ್ತು ಅದನ್ನು ಬಂದವರಿಗೆ ಕೊಟ್ಟರೆ ಅದನ್ನು ಅನುಭವಿಸುವ ಮತ್ತು ನಿಮ್ಮ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಇವೆಲ್ಲ ಅನುಭವಗಳು ನಮ್ಮ CCR ಇರುತ್ತೆ. ಜೊತೆಗೆ ಮುಂದಿನ ದಿವಸಗಳಲ್ಲಿ CCR ಕಾಫಿಯ ಕಾಶಿಯನ್ನಾಗಿ ಮಾಡಬೇಕು ಅಂತ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. 100 ವರ್ಷ ಅಂದ ತಕ್ಷಣ ಪ್ರತಿಯೊಬ್ಬ ಬೆಳೆಗಾರನು ಇಲ್ಲಿ ವರ್ಷದಲ್ಲಿ ಒಂದು ದಿವಸ ಬಂದು ತಮ್ಮಲ್ಲಿರುವ ಸಮಸ್ಯೆಗಳಿರ್ಬೋದು ಅಥವಾ ಇಲ್ಲಿ ಏನಾದ್ರು ವೈಜ್ಞಾನಿಕವಾಗಿ CCR ಡೆವಲಪ್ ಮಾಡಿದೆ, ನಮ್ಮ ವಿಜ್ಞಾನಿಗಳು ಅನೇಕ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಬಯೋಚಾರ್ಬಿಟ್ ಟ್ರೈಕೋಡಾಮ ರಿಲೀಸ್ ಮಾಡ್ತಾ ಇದ್ದೀವಿ, 2 ಹೊಸ ತಳಿಗಳನ್ನು ರಿಲೀಸ್ ಮಾಡ್ತಿದ್ದೀವಿ, ಜೊತೆಗೆ ಮೈಕ್ರೋನ್ಯೂಟ್ರಿಯಂಟಿನ ಅವಶ್ಯಕತೆ ಇದೆ ಅದನ್ನು ರಿಲೀಸ್ ಮಾಡ್ತಿದ್ದೀವಿ, ಸುಮಾರು 100 ಸಾಧಕರ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ದೀವಿ, ಕಾಫಿ ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ, ಹಾಗೆ ಕ್ಯೂ ಪ್ರೊಸೆಸಿಂಗ್ ಸೆಂಟ್ರು ಎಲ್ಲವನ್ನು ನಾವು ಬಿಡುಗಡೆ ಕಾರ್ಯಕ್ರಮ, ಅದೆಲ್ಲ ನಮ್ಮ ರೈತರ ಬೆಳೆಗಾರರ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಆಗಿರುತ್ತೆ. 100 ವರ್ಷದ ಹಿಂದೆ ನಾವಿರಲಿಲ್ಲ, 100 ವರ್ಷದ ನಂತರ ನಾವಿರುವುದಿಲ್ಲ, ಈಗಿರುವ ಅವಕಾಶ ತಪ್ಪಿಸೋದು ಬೇಡ ಅಂತ ಒಂದು ಮಾತನ್ನು ಹೇಳ್ತಾ, ತಾವೆಲ್ಲರೂ ಎಷ್ಟೇ ನಿಮಗೆ ಕೆಲಸಗಳಿದ್ದರೂ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು, ತಮಗೆಲ್ಲರೂ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ನಾನು ವಿನಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಾಗಾರಗಳು ಮತ್ತು ವಿಚಾರಗೋಷ್ಠಿಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅಂತೇಳಿ ಹೇಳಿದ್ರಿ. ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರಗಳಿರುತ್ತೆ, ಮತ್ತು ಈ ಕಾರ್ಯಾಗಾರಗಳಲ್ಲಿ ಯಾರು ಭಾಗವಹಿಸಿ ನಮ್ಮ ಬೆಳೆಗಾರರಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾರೆ? ಇದು ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಸುಮಾರು 10 ಸೆಮಿನಾರ್ಗಳನ್ನು ಇಟ್ಟಿದ್ದೀವಿ. ಮೊದಲನೇ ದಿವಸ ಪ್ರಾರಂಭ ಆಗಿ ಮಧ್ಯಾಹ್ನದ ಮೇಲೆ ಪ್ರಾರಂಭ ಆದರೆ 2ನೇ ದಿವಸ ಮತ್ತು 3ನೇ ದಿವಸ ಅದು ಮುಕ್ತಾಯ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಜೋಡಿಸಿದ್ದೀವಿ ಅಂದರೆ, ನಾವು ಹೇಗೆ ಹೇಳಿದ್ದೀವಿ 7 ಬೀಜಗಳಿಂದ 7,00,000 ಟನ್ ಬೆಳಿಬೇಕು ಅಂದರೆ, 7,00,000 ಟನ್ ಬೆಳೆಯುವುದಕ್ಕೆ ಪೂರಕವಾದ ವಾತಾವರಣ ಮತ್ತು

ಅನೇಕ ಸಂಘಟನೆಯ ಪ್ರಮುಖರು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ 10 ರಾಜ್ಯಗಳಿಂದನೂ ನಾವು ಅವತ್ತು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಘ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ, ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಗೆ ನೆರವಾಗ್ತಾ ಇದ್ದಾರೆ? ಕಾಫಿ ಮಂಡಳಿ ಅಥವಾ CCRI ಕಾಫಿ ಬೆಳೆಗಾರರ ಸಂಘಟನೆ ಬಿಟ್ಟು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಂಘಟನೆಗಳು ನಿರಂತರವಾಗಿ ಅವರು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸದ ಪೂರಕವಾಗಿ ರಿಸರ್ಚು ಮತ್ತು ಬೇರೆ ಬೇರೆ ಇದನ್ನು ಕೆಲಸ ಮಾಡ್ತಾ ಇದೆ, ಕಾಫಿ ಮಂಡಳಿ ಮಾಡ್ತಾ ಇದೆ. ಒಂದು ಏನು ಅಸೋಸಿಯೇಷನ್ಗಳು ಕರ್ನಾಟಕದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಹಾಗೆ ಕೇರಳದಲ್ಲಿರ್ಬೋದು, ಹಾಗೆ ಒರಿಸ್ಸಾದಲ್ಲಿರ್ಬೋದು, ಹಾಗೆ ಆಂಧ್ರದಲ್ಲಿರ್ಬೋದು, ಹೀಗೆ ಬೇರೆ ಬೇರೆ ಪ್ರದೇಶದಿಂದ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಹೆಸರಿನಲ್ಲಿ ಕಾಫಿಯ ಬೆಳೆಗಾರರ ಅಭ್ಯುದಯಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 6 ತಿಂಗಳಿಂದ ಇದಕ್ಕೆ ನೀವು ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ, ಮತ್ತು ನಾವೇ ನಿಂತು ಈ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಕಾಫಿ ಮಂಡಳಿಯ ಕೆಲಸ ಅಲ್ಲ, ಇದು ಅಧ್ಯಕ್ಷರ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬರು ಪ್ರತಿ ಸಂಘಟನೆಯ ಕಾರ್ಯಕ್ರಮ. ಹಾಗಾಗಿ ನಾನು ಹೇಳ್ತಿದ್ರೆ ಇದು ಕಾಫಿ ಹಬ್ಬವಾಗಿ ಪರಿವರ್ತನೆ ಆಗಬೇಕು, ಆಗ ಮಾತ್ರ ಇದು ಯಶಸ್ಸಿಗೆ ಸಾಕ್ಷಿಯಾಗುತ್ತೆ ಅನ್ನೋದು ಈ ಮೂಲಕ ಹೇಳ್ತೀನಿ. ತಮಗೆ ಗೊತ್ತಿರುವ ಹಾಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಇದು ಸ್ವಲ್ಪ ರಿಮೋಟ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಸ್ವಲ್ಪ ಕಠಿಣ. ಈ ಒಂದು ಹೆಚ್ಚು ಜನರು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹೇಗೆ ಮತ್ತು ಏನೆಲ್ಲ ಸಿದ್ಧತೆಗಳು ನಡೆದಿದ್ದಾವೆ? ಒಂದು, ಹೊರಗಡೆಯಿಂದ ತುಂಬ ಜನ ಬರುವ ಸಾಧ್ಯತೆಗಳಿರೋದ್ರಿಂದ ಪಾರ್ಕಿಂಗ್ನ ವ್ಯವಸ್ಥೆಗಳನ್ನು ಅದು ಅಚ್ಚುಕಟ್ಟಾಗಿ ಮಾಡಬೇಕು, ಯಾಕೆಂದರೆ ಅದು ಬಹಳ ಇಂಪಾರ್ಟೆಂಟು ಅಂತ ನವೋದಯ ಶಾಲೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗುತ್ತೆ. ಅಲ್ಲಿಂದ ಮುಂದೆ ನಾವು ಒಂದು ಫುಡ್ ಪಾರ್ಕನ್ನು ಮಾಡಿದ್ದೀವಿ, ಅಲ್ಲಿ ನಿಮಗೆ ಬೇಕಾದ ಆಹಾರಗಳನ್ನು ನೀವೇ ಪರ್ಚೇಸ್ ಮಾಡಿ ಅದನ್ನು ನೀವು ಊಟ ಮಾಡ್ಬೋದು ಅಥವಾ ತಿಂಡಿ ಮಾಡ್ಬೋದು, ಈ ರೀತಿ ಇರುತ್ತೆ. ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ. ಹಾಗೆ ಒಳ್ಳೆಯ ಹೈಟೆಕ್ 40 ಟಾಯ್ಲೆಟ್ಸ್ಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಾಕ್ತೀವಿ, ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಸಂಸ್ಥೆಗೆ ಅದನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಟಾಯ್ಲೆಟ್ ತುಂಬ ಇಂಪಾರ್ಟೆಂಟು, ವಿಶೇಷವಾಗಿ ಮಹಿಳೆಯರ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಂಡು ಈ ವಿಚಾರದಲ್ಲಿ ಒಂದಷ್ಟು ಕ್ವಾಲಿಟಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ದಿಕ್ಕಿನಲ್ಲೂ ನಾವು ಮಾಡ್ತಾ ಇದ್ದೀವಿ. ಇನ್ನು ಸ್ಥಳೀಯವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಹೇಗಿದೆ ಇದಕ್ಕೆ? ರಾಜ್ಯ ಸರ್ಕಾರದ ನಮ್ಮ ಜಿಲ್ಲಾ ಮಂತ್ರಿಗಳೇ ಕಾಫಿ ಬೆಳೆಗಾರರು, ಹಾಗಾಗಿ ನಮಗೆ ಸಮಸ್ಯೆಗಳಿಲ್ಲ. ಮೊನ್ನೆ ಅವರನ್ನು ಭೇಟಿ ಮಾಡಿದಾಗ ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕು ಅದನ್ನು ಕೊಡ್ತೀವಿ ಅಂತ, ಹಾಗೆ ಜಿಲ್ಲಾ ಆಡಳಿತಕ್ಕೂ ಅದನ್ನು ಹೇಳಿದ್ದಾರೆ. ಕೆಲಸವನ್ನು ಮಾಡೋದಕ್ಕೆ DC ಅವರು ಇರ್ಬೋದು, SP ಅವರು ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು. ಹಾಗೆ ಈ ಒಂದು ಸಂತೋಷದ ವಿಚಾರ ಅಂದರೆ ಚಿಕ್ಕಮಗಳೂರಿನಿಂದ ನಾವು ಬಾಳೆಹೊನ್ನೂರಿಗೆ ರಸ್ತೆ ರಿಪೇರಿ ಆಗ್ತಾ ಇದೆ, ಪ್ಯಾಚ್ ಆಗ್ತಾ ಇದೆ. ಅದು ರಸ್ತೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು, ಇವತ್ತು ಅದು ರಿಪೇರಿ ಆಗ್ತಾ ಇದೆ. ಹಾಗಿದ್ದಾಗ ವಾಹನ ಸವಾರರಿಗೆ ಅಂಥ ಸವಾಲುಗಳಿರಲ್ಲ, ಹಾಗಾಗಿ ಅದು ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕೆ ಅನೇಕರು ನಮ್ಮೊಂದಿಗೆ ಕೈಜೋಡಿಸಿ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹಂಬಲಿಸಿದ್ದಾರೆ ಮತ್ತು ಅವರು ಅದ್ರ ಬಗ್ಗೆ ಕಾರ್ಯರೂಪರಾಗಿದ್ದಾರೆ. ಶತಮಾನೋತ್ಸವದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಹಾಗೂ ಬಹಳ ಮುಖ್ಯವಾಗಿ ಬೆಳೆಗಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾಫಿ ಮಂಡಳಿಯ ಸಾಮಾನ್ಯ ಅಧ್ಯಕ್ಷನಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ಕಾರ್ಯಕ್ರಮವನ್ನು ಅನುಭವಿಸ್ಬೇಕು, ಕಾರ್ಯಕ್ರಮದಲ್ಲಿ ನಿಮಗೆ ಏನು ಬೇಕಾಗಿದೆ ಅದನ್ನು ತೆಗೆದುಕೊಂಡು ಹೋಗಬೇಕು, ಮತ್ತೆ ಅದನ್ನು ತಮ್ಮ ತೋಟಗಳಲ್ಲಿ ಅಳವಡಿಸ್ಕೊಂಡ್ರೆ ನಾವು ಮಾಡಿದ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ ಅನ್ನೋದು ಒಂದು ವಿಚಾರ. ಹಾಗಾಗಿ ಮತ್ತೊಮ್ಮೆ ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ತಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಹ್ವಾನವನ್ನು ಮಾಡ್ತೇನೆ. ತಮ್ಮ ಅನೇಕ ಕೆಲಸಗಳ ನಡುವೆಯೂ ಕೂಡ ಬಿಡುವನ್ನು ಮಾಡಿಕೊಂಡು ನಮ್ಮ ಶ್ರೋತೃಗಳಿಗೆ ಹಾಗೂ ಬೆಳೆಗಾರರಿಗೆ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆಯೋ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಮಧುಸೂದನರವರೇ. ಮೊದಲಿಗೆ ಆಕಾಶವಾಣಿಗೂ ನಾವು ಧನ್ಯವಾದ ಹೇಳಬೇಕಾಗತ್ತೆ. ಯಾಕೆಂದರೆ ಕಳೆದ 6 ತಿಂಗಳಿಂದ ಸತತವಾಗಿ ಕಾಫಿಯ ಕಂಪು ಅಂತ ಒಂದು ಹಾಸನ ಮತ್ತು ಕೊಡಗು ಆಕಾಶವಾಣಿಯಲ್ಲಿ ಅದನ್ನು ಪ್ರಚಾರ ಪಡಿಸ್ತಿದ್ದೀರಿ. ಹಾಗಾಗಿ ನಾವು ಆಕಾಶವಾಣಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕು. ಧನ್ಯವಾದಗಳು. ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಶತಮಾನೋತ್ಸವ ಸಮಾರಂಭದ ವೈಶಿಷ್ಟ್ಯತೆಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ MJ ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೇಳುಗರೆ, ಇಲ್ಲಿಗೆ ಇಂದಿನ ಕೃಷಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 28,200 ರೂಪಾಯಿಗಳು, ಅರೇಬಿಕಾ ಚೆರಿ 14,300 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಗಳಿಂದ 17,000 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚೆರಿ 10,000 ರೂಪಾಯಿಗಳಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ. ಮೂಲತಃ ಹರಿಹರ ಗ್ರಾಮಕಾರಳನ ಕುಟ್ಟತ್ ವಾಸಂಜ ಮುಕ್ಕಾಟಿರ ಡಿಕ್ಕು ಉತ್ತಪ್ಪ ಅಯ್ಯಂಗ ಇಂದು ಪೊಲಕ 10:30 ಮರಣಪಟ್ಟಿತು. ಪೊನ್ನಣ್ಣ ನಿತಿನ್ ಅಯ್ಯಂಗಡಪ್ಪ 94 ಬಯತ್ರ ಮುಕ್ಕಾಟಿರ ಡಿಕ್ಕು ಉತ್ತಪ್ಪ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 10:30 ಕುಟ್ಟತ್ ಉಳ್ಳ ಅಯ್ಯಂಗಡ ಸ್ವಂತ ಮನೆಯಲ್ಲೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆ ಮನೆ ರೋಹಿಣಿ ಚಂದ್ರಶೇಖರ್. ನಾಳೆಯಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ಜನಜಾಗೃತಿ ಅಭಿಯಾನ ಕೊಡಗು ಜಿಲ್ಲೆಯಲ್ಲಿ ನಡೆಯಕ್ಕಿದ್ದು, ಇಡೀ ಜಿಲ್ಲೆಯಲ್ಲಿ ಸಂಚಾರ ಮಾಡಿಕ್ಕಿರುವ ಅಭಿಯಾನ ನಾಳೆ ಹೊತ್ತಾರೆ 10 ಗಂಟೆಗೆ ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದ ಮುಂದೆಯಿಂದ ಶುರುವಾದೆ. ಜನಜಾಗೃತಿನ ಚಿತ್ರ ಇರುವ ರಥ ಮುಂದೆ ಹೊರಟರೆ ಅದರ ಹಿಂದೆಯಿಂದ ವಾಹನಗಳ ಜಾಥಾ ದೊಟ್ಟಿಗೆ ಗೋಣಿಕೊಪ್ಪ ಬಸ್ ನಿಲ್ದಾಣದಾಗಿ ಕಾವೇರಿ ಕಾಲೇಜು ತಲುಪಿಕಿದ್ದು, ಮತ್ತು ಬರುವ ವಸ್ತುಗಳಿಂದ ದೇಶದ ಯುವಜನತೆಯನ್ನು ಕಾಪಾಡಿಕೆ ಎಲ್ಲವೂ ಕೈಜೋಡಿಸಕಾಗಿದ್ದು, ಮಾದಕ ವಸ್ತು ದಂಧೆ ಕಳ್ಳಸಾಗಣೆಯ ವಿರುದ್ಧ ಇಡೀ ರಾಜ್ಯದಲ್ಲಿ ನಡೆಯುವ ಅಭಿಯಾನಕ್ಕೆ ಎಲ್ಲವೂ ಪ್ರೋತ್ಸಾಹ ಕೊಡಕು ಅಂತ ಡ್ರಗ್ಸ್ ಮುಕ್ತ ಕರ್ನಾಟಕ ಜನಜಾಗೃತಿ ಅಭಿಯಾನದ ಕೊಡಗು ಜಿಲ್ಲಾ ಸಮಿತಿನವು ಮನವಿ ಮಾಡಿಕೊಂಡಳು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡು ಮಾಡಿತು. ಕೆದಮಳ್ಳೂರು ಗ್ರಾಮದ ಸೇಂಟ್ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆನ ಸಭಾಪಾಡೆಯಲ್ಲಿ ನಡೆಯುವ ಶಿಬಿರದಲ್ಲಿ ಕಣ್ಣು ಪರೀಕ್ಷೆ, ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ಸಾಮಾನ್ಯ ಆರೋಗ್ಯ ಪರೀಕ್ಷೆ ಮಾಡಿಕಿದ್ದು, ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳಕಂತ ಆಯೋಜಕರು ಕೇಳಿಕೊಂಡಳು. ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿನ ಸಭಾಪಾಡೆಯಲ್ಲಿ ಇಂದು ಜನನ ಮತ್ತು ಮರಣ ನಾಗರಿಕ ನೋಂದಣಿ ಪದ್ಧತಿನ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿನ ಸಭೆ ನಡೆದು, ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜನವು, ಕರ್ನಾಟಕ ಜನನ ಮತ್ತು ಮರಣ ಕಾಯ್ದೆ 1990 ಪ್ರಕಾರ ಹುಟ್ಟು ಸಾವಿನ ನೋಂದಣಿ ಮಾಡ್ಕೊಂಬುದು ಕಡ್ಡಾಯ ಆಗಿದ್ದು, ಇದರ ಬಗ್ಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಕು, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನ ಆಗಾಗಲೇ ತಗೊಳ್ಳುವಂಗೆ ಹಾಕು ಅಂತ ಹೇಳ್ದು. ಅಲ್ಲದೆ ಗ್ರಾಮ ಮಟ್ಟದಲ್ಲಿ ಆದರೆ 30 ದಿನಗಳ ಒಳಗೆ, ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಆದರೆ 3 ದಿನಗಳ ಒಳಗೆ ಪ್ರಮಾಣ ಪತ್ರ ಪಡ್ಕೊಳಕಂತ ಅವು ತಿಳಿಸಿದವು. ನಿನ್ನೆ ಡಿಸೆಂಬರ್ 15 ಸೋಮವಾರ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಎಲ್ಲಾ ಸದಸ್ಯ ಸಮಾಜಗ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲಿ ಜನಾಂಗದ ಹೆಮ್ಮೆಯ ಕಾರ್ಯಕ್ರಮ ಅರೆಭಾಷೆ ದಿನಾಚರಣೆನ ಜಿಲ್ಲೆನ ಎಲ್ಲಾ ಗೌಡ ಸಮಾಜಗಳಲ್ಲಿ ಬಹಳ ಪೊರ್ಲುಂದ ಅರ್ಥಪೂರ್ಣ ಆಗಿ ಆಚರಣೆ ಮಾಡಿದೋ. ಇದರ ಬಗ್ಗೆಯಲ್ಲಿ ನಿನ್ನೆ 6 ಗಂಟೆಗೆ ಕುಶಾಲನಗರ ಗೌಡ ಸಮಾಜದ ಕಡೆಯಿಂದ ಕುಶಾಲನಗರದ ರೈತ ಸಹಕಾರ ಭವನದ ಸಭಾಪಾಡೆಯಲ್ಲಿ ಅರೆಭಾಷೆ ಅತ್ಯುತ್ತಮ ನಾಟಕ ಅಪ್ಪ ಪ್ರದರ್ಶನ ಆತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ 2025-26 ಸಾಲಿನ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದಡಿಯಲ್ಲಿ

ಏ ಬೇಗ ರೆಡಿ ಆಗು, ಮನೆಗೆ ಬೇಕಾದ ಫರ್ನಿಚರ್ ತಗೊಳ್ಳೋಕೆ ಇವತ್ತೇ ಹೋಗೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಶುರುವಾಗ್ಲಿ. ಹೊರಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಬಿಟ್ಟಂಗಲ್ದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಆಲ್ರೆಡಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಗಳನ್ನ ಖರೀದಿಸುವಾಗ 10-30% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಲ ಜಂಕ್ಷನ್, ವಿರಾಜಪೇಟೆ. December 1st ನಿಧನರಾದ ಕಟ್ಟೆಮಾಡು ಗ್ರಾಮ ದಿವಂಗತ ಹೆಚ್ ಟಿ ಸಣ್ಣ ಅವರ ಪತ್ನಿ ಹೆಚ್ ಎಸ್ ನಾಗಿ ಅವರ ತಿಥಿ ಕರ್ಮಾಂತರ ನಾಳೆ ಬುಧವಾರ ಪೂರ್ವಾಹ್ನ 11 ಕಟ್ಟೆಮಾಡು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲ್ಕೊಪ್ಪೆ, ಕುಶಾಲ್ ನಗರ, ಆಲ್ಸವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಇದರೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇ ಇಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ ಅದೇ ದಿನ.